ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ, ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಸಮಯ ಆಗಿದೆ 6:51. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ರೋಗ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಟಿ ಎಂಜೀರಪ್ಪ ಅವರೊಡನೆ ಸಂದರ್ಶನ, ನಂತರ ಪೇಟೆ ಧಾರಣೆ ಹಾಗೂ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಮರ್ಚೇಡಿ ಗ್ರಾಮದ ಮುದ್ರಂಗ ಹಾಗೂ ಸಂಘಗಳಿಂದ ಏಕ್ತಾರಿ ಪದವೊಂದನ್ನು ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಕೇಳಿ ಮೊದಲಿಗೆ ಸಾವಯವ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಟಿ ಎಂಜಿರಪ್ಪ ಅವರೊಡನೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತಾದಂಥ ವಿಷಯವಾಗಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂಥ ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಎಂಜರಪ್ಪ ಅವರೇ. ನಮಸ್ಕಾರ. ಮೊದಲನೇದಾಗಿ ನೋಡಿ, ಇತ್ತೀಚೆಗೆ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ರೈತರು ತೋರಿಸ್ತಾ ಇದ್ದಾರೆ. ಎಲ್ಲ ಬೆಳೆಗಳಲ್ಲಿ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ರೋಗಗಳು ಬಂದಾಗ ಸಾವಯವ ಕೃಷಿಯನ್ನು ಮಾಡುವಂಥ ರೈತರು ನೇರವಾಗಿ ರಾಸಾಯನಿಕ ರೋಗನಾಶಕಗಳನ್ನು ಬಳಸದೆ ರೋಗ ನಿರ್ವಹಣೆಯನ್ನು ಮಾಡೋದಾದರೆ ಹೇಗೆ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಇವತ್ತು ಮಾಡಿಕೊಡ್ರಿ. ಮುಖ್ಯವಾಗಿ ಈಗ ಸಾವಯವ ಕೃಷಿ ಅಂತೇಳಿದರೆ ಈ ಪರಿಸರದಲ್ಲಿರ್ತಕ್ಕಂಥ ಕೆಲವು ಸ್ವಾಭಾವಿಕ ಶತ್ರುಗಳನ್ನಾಗಲಿ ಸೂಕ್ಷ್ಮ ಜೀವಿಗಳನ್ನಾಗಲಿ ಬಳಕೆ ಮಾಡ್ಕೊಂಡ್ಬಿಟ್ಟು ಅವುಗಳಿಂದ ರೋಗ ಹತೋಟಿ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಜೈವಿಕ ಹತೋಟಿ ಅಂತೀವಿ. ಇದು ಸಾವಯವ ಕೃಷಿಯಲ್ಲಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಜೈವಿಕ ವಿಧಾನಗಳು ಅಂತ ಹೇಳಿದರೆ ಮುಖ್ಯವಾಗಿ ಜೈವಿಕ ಕೆಲವು ಪ್ರತಿರೋಧವಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಉಪಯೋಗ ಮಾಡ್ಕೊಂಬಿಟ್ಟು ರೋಗಾಣುವಿನ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇಲ್ಲ ರೋಗಾಣು ರೋಗವನ್ನು ಉಂಟು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಇವತ್ತಿನ ದಿವಸ ಜೈವಿಕ ಹತೋಟಿ ಅಂತ ಕರಿತೀವಿ. ಈಗ ಇತ್ತೀಚೆಗೆ ಸಾಕಷ್ಟು ತರಕಾರಿಗಳಿರಬಹುದು, ವಿಶೇಷವಾಗಿ ನೇರವಾಗಿ ತಿಂತಕ್ಕಂಥ ಕೆಲವೊಂದು ದವಸ ಧಾನ್ಯಗಳು, ಉದಾಹರಣೆ ಕೆಲವೊಂದು ದ್ವಿದಳ ಧಾನ್ಯದ ಕಡಲೆ, ತೊಗರಿ, ಹೆಸರು, ಮಟ್ಕಿ ಮುಂತಾದವುಗಳನ್ನು ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರ್ತೀವಿ. ಇಲ್ಲೆಲ್ಲ ನಾವು ನಮ್ಮ ಭಾಗದ ಬೆಳೆಗಳನ್ನು ತೆಗೆದುಕೊಂಡಾಗ, ಉದಾಹರಣೆ ಭತ್ತಕ್ಕೆ ಬರೋಣ, ಮುಖ್ಯವಾದಂಥ ಬೆಳೆ, ಮುಖ್ಯವಾದಂಥ ಆಹಾರದ ಬೆಳೆ ಭತ್ತ. ಈ ಭಾಗದಲ್ಲಿ ಇಲ್ಲಿ ಸಾವಯವ ಕೃಷಿಯನ್ನು ಮಾಡೋದಾದರೆ ಭತ್ತದಲ್ಲಿ ಬರ್ತಕ್ಕಂಥ ರೋಗಗಳ ಸಾಕಷ್ಟು ರೋಗಗಳದ ಭತ್ತದಲ್ಲಿ, ಅವುಗಳನ್ನು ಜೈವಿಕವಾಗಿರ್ಬೋದು ಅಥವಾ ರಾಸಾಯನಿಕ ಬಳಸದೆ, ಅಂದರೆ ಕೆಲವೊಂದು ರಾಸಾಯನಿಕಗಳನ್ನ ಬಳಸಲಾರದೆ ಹೇಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಅಂದರೆ ಭತ್ತಕ್ಕೆ ಒಂದು ಉದಾಹರಣೆ ಅಂತ ಮುಖ್ಯವಾಗಿ ಭತ್ತವನ್ನು ಉದಾಹರಣೆ ಮಾಡ್ತಕ್ಕಂಥ ಭತ್ತವನ್ನು ಉದಾಹರಣೆಗೆ ನಾವು ತೆಗೆದುಕೊಂಡಾಗ ಭತ್ತಕ್ಕೆ ಅನೇಕ ರೋಗಗಳು ಬಾಧಿಸ್ತವೆ. ಹೌದು, ಒಂದು ಮುಖ್ಯವಾಗಿ ಬರ್ತಕ್ಕಂಥದ್ದು ಬೆಂಕಿಯ ರೋಗ ಅಂತ ಹೇಳ್ಬಿಟ್ಟು, ಇನ್ನೊಂದು ಎಲೆಯ ಕವಚ ಕೊಳೆಯ ರೋಗ ಅಂತಕ್ಕಂಥ ಒಂದು ರೋಗ ಬರ್ತದೆ, ಇನ್ನು ದುಂಡಾಣ ಅಂಗಮಾರಿ ರೋಗ ಅಂತಕ್ಕಂಥ ಇನ್ನೊಂದು ಬಹುಮುಖ್ಯವಾದಂಥ ಒಂದು ರೋಗ ಕೂಡ ಬರ್ತದೆ. ಸಾಮಾನ್ಯವಾಗಿ ಇತ್ತೀಚಿನಿಗೆ ಈ ರೋಗಗಳು ಯಾಕೆ ಜಾಸ್ತಿ ಆಗಿದವಪ್ಪ ಅಂದರೆ ರಾಸಾಯನಿಕಗಳನ್ನು ಪದೇ ಪದೇ ಬಳಸಿ ರೋಗಾಣುಗಳು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡ್ಬಿಡೋದು ಒಂದಿಷ್ಟು. ಈಗ ಭತ್ತದ ಬೆಂಕಿ ರೋಗ ತಗೊಂಡ್ರೆ ಮುಖ್ಯವಾಗಿ ಸಾರಜನಕ ಗೊಬ್ಬರ ಬಹಳ ಕೊಡ್ತಾರೆ, ಅತಿ ಹೆಚ್ಚಿನದಾಗಿ ನೀರಿನ ಬಳಕೆ ಕೂಡ ಬಹಳ ಮಾಡ್ತಾರೆ. ಇಲ್ಲಾಂದ್ರೆ ಭತ್ತ ಬರೋದಿಲ್ಲ, ಅತಿ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಕೊಡ್ಬೋದು, ಇಲ್ಲಾಂದ್ರೆ ಅತಿ ಹೆಚ್ಚಿಗೆ ಔಷಧಗಳ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡಿಬಿಟ್ಟು ಇವತ್ತಿನ ದಿವಸ ರೈತ ಬಾಂಧವರು ಭತ್ತಲ್ಲಿ ಅತಿ ಹೆಚ್ಚಿಗೆ ಇಳುವರಿ ತಗೊಂತಾರೆ. ಇದರಿಂದ ಏನಾಗ್ತದಪ್ಪ ಅಂತ ಹೇಳ್ಬಿಟ್ರೆ ರೋಗಗಳು ಜಾಸ್ತಿ ಆಗ್ತವೆ, ರಾಸಾಯನಿಕ ಬಳಕೆಗಳಿಂದ ರೋಗಗಳು ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗಲ್ಲ, ಕಡಿಮೆ ಆಗಲ್ಲ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತದವು. ಒಂದು ಉದಾಹರಣೆ ಕೊಡ್ತೀನಿ, ಭತ್ತದಲ್ಲಿ ಸಾಮಾನ್ಯವಾಗಿ ನೀವು ರೋಗನಾಶಕಗಳನ್ನಾಗಲಿ ಅಥವಾ ಒಂದು ಇವಾಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಹೋದರೆ ನ್ಯಾಚುರಲ್ ಆಗಿ ಮತ್ತು ಪ್ರಾಕೃತಿಕವಾಗಿ ಭೂಮಿಯಲ್ಲಿ ಸಿಲಿಕಾನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ, ಯಾಕೆ ಜಾಸ್ತಿ ಆಗ್ತವೆ ರೋಗಗಳು ರಾಸಾಯನಿಕಗಳನ್ನು ಬಳಕೆ ಮಾಡಿದ್ರೆ ಯಾಕೆ ಜಾಸ್ತಿ ಆಗ್ತವೆ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಮುಖ್ಯವಾಗಿ ಈ ಒಂದು ಸಿಲಿಕಾನ್ ಅಂತಕ್ಕಂಥ ಅಂಶ ಭೂಮಿಯಲ್ಲಿ ಹೇರಳವಾಗಿ ಸಿಗುತ್ತೆ, ಸಾಮಾನ್ಯ ಹೊರಗಡೆಯಲ್ಲಿ ಅವು ಮಾರ್ಕೆಟ್ನ ಸಿಗ್ತಕ್ಕಂಥ ಒಂದು ಅಂಶ ಅಲ್ಲ, ಇದು ಭತ್ತಕ್ಕೆ ಬೇಕಾಗ್ತಕ್ಕಂಥ ಅತಿ ಮುಖ್ಯವಾದಂಥ ಒಂದು ಪೋಷಕಾಂಶ ಸಿಲಿಕಾನ್ ಅಂತಕ್ಕಂಥದ್ದು. ಅದನ್ನ ಅಕಸ್ಮಾತ್ ಭತ್ತದ ಬೆಳೆಯನ್ನು ತಗೊಂಡ್ರೆ ಭತ್ತದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಇರಬೇಕಂತ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೇಳ್ಬಿಟ್ರೆ, ಮುಖ್ಯವಾಗಿ ನಾವು ರಾಸಾಯನಿಕ ಗೊಬ್ಬರ ವಿಶೇಷವಾಗಿ ಈ ಸಾರ್ವಜನಿಕಯುಕ್ತ ಗೊಬ್ಬರ ಯೂರಿಯಾ ಆಯಿತು, ಡಿ ಎ ಪಿ ಆಯಿತು, ಕೆಲವು ಕಾಂಪ್ಲೆಕ್ಸ್ ಫರ್ಟಿಲೈಸರ್ನ ಜಾಸ್ತಿ ಕೊಡೋದ್ರಿಂದ ಭತ್ತದ ಬೆಳೆಯಲ್ಲಿ ಸಿಲಿಕಾನನ್ನು ಪಡಿತಕ್ಕಂಥ ಒಂದು ಶಕ್ತಿ ಕಡಿಮೆ ಆಗ್ತದೆ. ಯಾಕಂದರೆ ಈಗ ರಾಸಾಯನಿಕ ಗೊಬ್ಬರಗಳು ಪೂರ್ತಿ ಭತ್ತದ ಪೈರನ್ನೆಲ್ಲ ತುಂಬಿಕೊಂಡಾಗ ಅದಕ್ಕೆ ಏನು ಇವಾಗ ಸಿಲಿಕಾನನ್ನು ಏನು ಅಬ್ಸರ್ವ್ ಮಾಡ್ಕೊಳ್ತದಲ್ಲ ಅದರ ಪ್ರಮಾಣ ಬಹಳಷ್ಟು ಕಡಿಮೆ, ಯಾಕಂದ್ರೆ ಸಾರ್ವಜನಿಕ ಪ್ರಮಾಣ ಜಾಸ್ತಿ ಇದ್ದಾಗ ಸಿಲಿಕಾನ್ ಜಾಸ್ತಿ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಯಾವಾಗ ಸಿಲಿಕಾನ್ ಪ್ರಮಾಣ ಭತ್ತದಲ್ಲಿ ಕಡಿಮೆ ಆಗ್ತದೋ ಆಟೋಮೆಟಿಕ್ ಆಗಿ ರೋಗಾಣುಗಳು ಉಲ್ಬಣಗೊಂಡ್ಬಿಟ್ಟು ರೋಗ ಜಾಸ್ತಿ ಆಗ್ತಾ ಹೋಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಸಾವಯವ ಕೃಷಿಯಿಂದ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಿಗೆ ಸಗಣಿ ಗೊಬ್ಬರ ಕೊಡೋದು ಅಥವಾ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು ಆಳ ಮುಖ್ಯ. ಈಗ ಭತ್ತದಲ್ಲಿ ರೈತರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಸರ್ವೇ ಸಾಮಾನ್ಯವಾಗಿ ಈಗ ಭತ್ತವನ್ನು ಕಟಾವು ಮಾಡಿದ ತಕ್ಷಣ ಎರಡನೇ ಬೆಳೆಗೆ ಭತ್ತಕ್ಕೆ ಹೋಗ್ತಾರೆ. ಹೌದು, ಹೌದಾ? ಅಲ್ಲಿ ಮುಖ್ಯವಾಗಿ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ನಾವು ಜಾಸ್ತಿ ಅವಧಿಯನ್ನು ಕೊಡೋದಿಲ್ಲ. ಮುಖ್ಯವಾಗಿ ಭೂಮಿ ಹೆಂಗಿರುತ್ತಪ್ಪ ಅಂತ ಹೇಳ್ಬಿಟ್ರೆ ಒಂದು ಬೆಳೆ ಕಟಾವ್ ಆದ ನಂತರ ಅಟ್ಲೀಸ್ಟ್ ಒಂದು 3-4 ತಿಂಗಳಾದರೂ ಕೂಡ ಭೂಮಿಗೆ ವಿಶ್ರಾಂತಿಯನ್ನು ಕೊಡಬೇಕು. ಹೌದೌದು, ಆ ವಿಶ್ರಾಂತಿ ಕೊಡೋ ಕಾಲಕ್ಕೆ ಮುಖ್ಯವಾಗಿ ಭೂಮಿಯ ಆಳವಾದ ಉಳುಮೆಯನ್ನು ಮಾಡಬೇಕು, ಭಾಳ ಮುಖ್ಯ. ಇವರೇನು ಮಾಡ್ತಾರಪ್ಪ ಅಂದರೆ ಭತ್ತ ಆದ ತಕ್ಷಣ ಭತ್ತ, ಹತ್ತಿ ಆದ ತಕ್ಷಣ ಹತ್ತಿ, ಪದೇ ಪದೇ ಪದೇ ಪದೇ ಒಂದೇ ಬೆಳೆಯನ್ನು ಒಂದೇ ಭೂಮಿಯಲ್ಲಿ ಬೆಳೆಯೋದಿಂದಲೂ ಕೂಡ ರೋಗಗಳು ಜಾಸ್ತಿ ಆಗ್ತವೆ. ಯಾಕಂದರೆ ಹೋದ ವರ್ಷ ರೋಗ ಬಂದಿರುತ್ತೆ, ಈ ವರ್ಷನೂ ಕೂಡ ಅದೇ ಒಂದು ಬೆಳೆಯನ್ನು ಬೆಳೆದಾಗ ರೋಗಗಳು ಜಾಸ್ತಿ ಆಗ್ತಾನೆ ಹೋಗ್ತವೆ. ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಭೂಮಿಯ ಆಳವಾದ ಉಳುಮೆ ಬಹಳ ಮುಖ್ಯ. ಯಾಕೆ ಮುಖ್ಯ ಅಂತ ಹೇಳ್ತೀನಿ, ಸಮಗ್ರ ರೋಗ ನಿರ್ವಹಣೆಯಲ್ಲಿ ಸಾವಯವ ಕೃಷಿಯಲ್ಲಿ ಭೂಮಿಯ ಆಳವಾದ ಉಳುಮೆ ಬಹಳ ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಹೌದು, ಯಾಕಪ್ಪ ಅಂತೇಳಿದರೆ ಸಾಮಾನ್ಯವಾಗಿ ಭತ್ತ ಕಟಾವಾದ ನಂತರ ಆ ಭತ್ತದ ಪೈರಿನಲ್ಲಿ ಕೆಲವೊಂದು ರೋಗಗಳು ಅಡಿಕೊಂಡಿತ್ತು, ಅದಕ್ಕೆ ರೌದಿ ಅಂತ ಕರಿತೀವಿ ಅಥವಾ ಶೇಷಾಂಶ ಅಂತ ಕರಿತೀವಿ. ಭತ್ತದ ಪೈರು ಸಾಮಾನ್ಯವಾಗಿ ಬಿದ್ದೇ ಬಿದ್ದಿರುತ್ತೆ. ಅಂಥ ಒಂದು ಭತ್ತದ ಪೈರನ್ನು, ಭತ್ತದ ರೌದಿಯನ್ನು ನಾವು ಆಳವಾದ ಉಳುಮೆ ಮೂಲಕ ನಾವು ಭೂಮಿಯ ಒಳಗಡೆ ಹಾಕಿದರೆ ಸಾಮಾನ್ಯವಾಗಿ ಅದರಲ್ಲಿ ಅಡಗಿತ್ಕೊಂಡಿರ್ತಕ್ಕಂಥ ರೋಗಗಳು ಸತ್ತೋಗ್ತವೆ. ಅದು ಒಂದು ಮುಖ್ಯ. ಅಥವಾ ಅವೇನಾದ್ರೂ ಅಕಸ್ಮಾತ್ ಸೂರ್ಯನ ಕಿರಣಕ್ಕೆ ಆ ಪೈರು ರೋಗಾಣುಗಳು ಕೂಡ ಸ್ವಲ್ಪ ಎಕ್ಸ್ಪೋಸ್ ಆಗ್ಬಿಟ್ಟು ಅತಿ ಶೀಘ್ರವಾದಂಥ ಒಂದು ಸೂರ್ಯ ಕಿರಣಕ್ಕೆ ಅವು ಬಲಿಯಾಗ್ಬಿಟ್ಟು ಸತ್ತೋಗ್ತವೆ. ಅದಕ್ಕಿಂತ ಆಳವಾದ ಮಾಗಿ ಉಳುಮೆ ಬಹಳ ಮುಖ್ಯ ಇದರಲ್ಲಿ. ಇನ್ನು ಹೆಚ್ಚಿಗೆ ನಾವು ಸಾವಯವ ಗೊಬ್ಬರವನ್ನು ಭಾಳ ಕೊಡಬೇಕಾಗ್ತದೆ. ಅಟ್ಲೀಸ್ಟ್ ಪ್ರತಿ ವರ್ಷ ನಾವು ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ 3 ವರ್ಷ ಕಮ್ಮಿ ಆದರೂ ಕೂಡ ಸಾವಯವ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಇಂಥ ಗೊಬ್ಬರಗಳನ್ನು ನಾವು ಪ್ರತಿ 3 ವರ್ಷಕ್ಕೊಂದ್ಸರಿ ನಾವು ಕೊಡ್ತಾ ಹೋದಂಗಲ್ಲ ಏನಾಗತ್ತಪ್ಪ ಅಂತೇಳಿದರೆ ಅದರಲ್ಲಿ ಕೆಲವೊಂದು ಜೈವಿಕ ಜೀವಿಗಳು ಉತ್ಪತ್ತಿ ಆಗ್ತವೆ. ಉತ್ಪತ್ತಿ ಅಂದರೆ ವೃದ್ಧಿ ಆಗ್ತವೆ, ಇರ್ತಾವೆ ಜೈವಿಕ ಜೀವಿಗಳು, ಅದು ಹೆಚ್ಚಿಗೆ ವೃದ್ಧಿ ಆಗ್ತವೆ. ಈ ಜೈವಿಕ ಜೀವಿಗಳು ವೃದ್ಧಿ ಆದ ನಂತರ ಸಾಮಾನ್ಯವಾಗಿ ನಮಗೆ ರೋಗಾಣುಗಳು ಕಡಿಮೆ ಆಗ್ತವೆ. ಯಾಕಂದರೆ ಜೈವಿಕ ಜೀವಿಗಳಿಂದ ರೋಗಾಣುಗಳನ್ನು ಹತೋಟಿ ಮಾಡ್ಬೋದು, ಒಂದಕ್ಕೊಂದಕ್ಕೆ ಇವು ಸ್ವಾಭಾವಿಕ ಶತ್ರು ಅಂತ ನಾವು ಜೈವಿಕ ಶತ್ರುಗಳು, ನೈಸರ್ಗಿಕ ಶತ್ರುಗಳು, ಸ್ವಾಭಾವಿಕ ಶತ್ರುಗಳು ನಾವು ಇದನ್ನ ಕರಿತೀವಿ. ಇಂಥ ಒಂದು ಸ್ವಾಭಾವಿಕ ಶತ್ರುಗಳ ಅಥವಾ ನೈಸರ್ಗಿಕ ಶತ್ರುಗಳ ಸಂಖ್ಯೆನ ಜಾಸ್ತಿ ಮಾಡ್ದಂಗಲ್ಲ ಆ ರೋಗಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಈಗ ನೋಡ್ರಿ, ಮನುಷ್ಯಾಗ ರೋಗ ಬಂದು ಬರ್ಬೇಕಂತಂದ್ರೆ ಅವನಲ್ಲಿ ಇಮ್ಯುನಿಟಿ ಕಡಿಮೆ ಆಗಿದೆಯಪ್ಪ ರೋಗ ಬರ್ತಾವ ಅಂತ ಹೇಳ್ತಾರೆ. ಹಾಗೆ ಈಗ ಸಾವಯವ ಕೃಷಿಯನ್ನು ಮಾಡುವಂಥವರು ರೋಗ ಬರಲಾರ್ದಂತೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಬೇಕಾಗಿದೆ. ಮಣ್ಣಿನ ಇಮ್ಯುನಿಟಿ ಇರ್ಬೋದು, ಬೆಳೆಗಳಲ್ಲಿ ಒಂದು ಇಮ್ಯುನಿಟಿ ಶಕ್ತಿಯನ್ನು ತುಂಬಬೇಕು. ಈ ಶಕ್ತಿಯನ್ನು ಹೇಗೆ ತುಂಬಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ? ಹೇಗೆ ತುಂಬಕ್ಕೆ ಈಗ ಒಂದು ಉದಾಹರಣೆಯನ್ನು ಕೊಡಬೇಕಂದ್ರೆ ರೋಗ ನಿರೋಧಕ ಶಕ್ತಿ ಖಂಡಿತ ಒಂದು ಹೇಳ್ತೇನೆ. ಈಗ ಯಾವ ರೀತಿ ನಾವು ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಬೋದು ಅಂತೇಳಿದ್ರೆ, ನೀವು ಒಂದು ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಎರಡಕ್ಕೆ ಹೋಲಿಕೆ ಮಾಡಿ ವ್ಯತ್ಯಾಸ ನೋಡೋಣ. ಈಗ ರಾಸಾಯನಿಕ ಗೊಬ್ಬರ ಕೊಡೋದು ಏನಾಗುತ್ತೆ, ನಿಮಗೆ ಸಾರಜನಕ, ರಂಜಕ, ಪೊಟ್ಯಾಷು 3 ಅಂಶವನ್ನು ಬೆಳಿಗ್ಗೆ ಕೊಡ್ತೀರಿ. ಹೌದೌದು, ಹೌದಾ? ಅದೇ ರೀತಿ ನೀವು ಸಾವಯವ ಗೊಬ್ಬರವನ್ನು ಜಾಸ್ತಿ ಕೊಡೋದ್ರಿಂದ ಪ್ರತಿಯೊಂದು ಅಂಶನೂ ಕೂಡ ಬೆಳಿಗ್ಗೆ ಬರುತ್ತೆ. ಎಲ್ಲಾ ಪೋಷಕಾಂಶಗಳು ಸಿಗ್ತಾವೆ. ಸಾರಜನಕ ಸಿಗುತ್ತೆ, ರಂಜಕ ಸಿಗುತ್ತೆ, ಮತ್ತೆ ನಿಮಗೆ ಪೊಟ್ಯಾಷ್ ಸಿಗುತ್ತೆ, ಮೆಗ್ನೀಷಿಯಂ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ. ಪ್ರತಿಯೊಂದು ಈ ಒಂದು ಲಘು ಪೋಷಕಾಂಶಗಳಲ್ಲಿ ಮತ್ತು ಮುಖ್ಯವಾದಂತಹ ಒಂದು ಪೋಷಕಾಂಶಗಳಲ್ಲಿ ಸಾವಯವ ಗೊಬ್ಬರದಲ್ಲಿ ಆಡಿಕೊಂಡಿರ್ತವೆ. ಸಮೃದ್ಧ ಪೋಷಕಾಂಶಗಳು. ಹೌದು. ಆಮೇಲೆ ಇತ್ತೀಚಿನ ಸಂಶೋಧನೆಗಳಿಂದ ಏನಾಗಿದೆ ಅಂತೇಳಿದ್ರೆ, ಈ ಒಂದು ಜೈವಿಕ ಜೀವಿಗಳಿಗೆ ಅದು ಒಂದು ಆಹಾರ, ಅದು ಸ್ವಾಭಾವಿಕ ಶತ್ರುಗಳಿಗೆ ಏನ್ ಸೂಕ್ಷ್ಮ ಜೀವಿಗಳು ಟ್ರೈಕೋಡರ್ಮ ಅಂತ ಕರಿತೀವಿ, ಸೋಡೋಮನಸ್ ಅಂತ ಕರಿತೀವಿ, ಇವುಗಳೇ ಮುಖ್ಯವಾದ ಆಹಾರನೇ ಸಾವಯವ ಗೊಬ್ಬರ ಇಂದ ತಗೋತಾವ್ ಪೂರ್ತಿ. ಸಾವಯವ ಗೊಬ್ಬರ ಅಂದ್ರೆ ಎರೆ ಗೊಬ್ಬರ ಇರಬಹುದು, ಅಂದ್ರೆ ಅವುಗಳನ್ನ ತಿಂದು ಅವು ಅಲ್ಲಿ ಭೂಮಿಯಲ್ಲಿ ಇರ್ತಾವ. ಆಮೇಲೆ ಇತ್ತೀಚೆಗೆ ಸಂಶೋಧನೆಗಳಿಂದ ಈ ಒಂದು ಸ್ವಾಭಾವಿಕ ಶತ್ರು ಅಥವಾ ಸೂಕ್ಷ್ಮ ಜೀವಿ ಅಥವಾ ಜೈವಿಕ ಜೀವಿಗಳಿಂದ ಮುಖ್ಯವಾಗಿ ಒಂದು ಬೆಳೆಯ ಬೆಳವಣಿಗೆಯನ್ನು ಕೂಡ ಜಾಸ್ತಿ ಆಗ್ತದೆ. ಆ ಒಂದು ಅಂಶವನ್ನು ಕೂಡ ಚೆನ್ನಾಗಿ ಇವತ್ತು ನೀವು ಕಂಡುಬಂದಿದೆ. ರೋಗ ಹತೋಟಿಯ ಅಲ್ಲದೇನೆ ಬೆಳೆಯ ಬೆಳವಣಿಗೆಯಲ್ಲೂ ಕೂಡ ಇವು ಸಹಾಯವನ್ನು ಮಾಡ್ತವೆ. ಅದಕ್ಕೆ ನಾವು PGPR PGPM ಅಂತ ಪ್ಲಾಂಟ್ ಗ್ರೋತ್ ಪ್ರಮೋಷನ್ ಅಂತ ಕರಿತೀವಿ. ಟ್ರೈಕೋಡರ್ಮ ಆಯಿತು, ಸೋಡೋಮನಸ್ ಆಯಿತು, ಇಂತಹ ಒಂದು ಜೈವಿಕ ಜೀವಿಗಳನ್ನು ನಾವು ಬೆಳಿಗ್ಗೆ ಒದಗಿಸೋದ್ರಿಂದ, ನೀ ಬೀಜದ ಮೂಲಕ ಒದಗಿಸ್ತಿರೋ ಅಥವಾ ಸಾವಯವ ಗೊಬ್ಬರದ ಮೂಲಕ ಒದಗಿಸ್ತಿರೋ ಅದು ಪ್ರಶ್ನೆ ಅಲ್ಲ. ಇಲ್ಲಿ ಎಲ್ಲ ಮುಖ್ಯವಾಗಿ ಬೆಳೆಯ ಬೆಳವಣಿಗೆಯನ್ನು ಕೂಡ ಜಾಸ್ತಿ ಆಗುತ್ತೆ, ಹೂವು ಮತ್ತು ಕಾಯಿಗಳು ಕೂಡ ಸಮೃದ್ಧವಾಗಿ ಸಮೃದ್ಧವಾದಂತಹ ಫಸಲು ಬರಕ್ಕೆ ಅನುಕೂಲವಾಗುತ್ತಿದ್ರಿಂದ. ಈಗ ಸಾವಯವ ಕೃಷಿಯನ್ನ ಮಾಡುವಂತವರು ಮುಖ್ಯವಾಗಿ ಬರ್ತಕ್ಕಂತ ಯಾವ್ಯಾವ ರೋಗಗಳನ್ನ ಜೈವಿಕ ಹತೋಟಿ ಮೂಲಕ ಒಂದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಜೊತೆಗೆ ಮಣ್ಣಿಂದ ಕೆಲವೊಂದು ರೋಗಗಳು ಬರ್ತಿರ್ತವೆ, ಆ ಮಣ್ಣಿಂದ ಬರ್ತಕ್ಕಂಥ ರೋಗಗಳನ್ನು ಈ ಸಾವಯವ ಕೃಷಿಯನ್ನು ಮಾಡುವಂಥವ್ರು ರಾಸಾಯನಿಕ ಬಳಸದೆ ಜೈವಿಕ ಹತೋಟಿಗಳಿಂದ ಹೇಗೆ ಮಾಡಲಿಕ್ಕೆ ಸಾಧ್ಯತೆ? ಯಾವ್ಯಾವ ರೋಗ ನಾವೀಗ ರೋಗ ಅಂತ ಬಂದಾಗ ಭೂಮಿಯಿಂದ ಪ್ರಸಾರ ಆಗ್ತಕ್ಕಂಥ ಅನೇಕ ರೋಗಗಳನ್ನು ಅಥವಾ ರೋಗಾಣುಗಳನ್ನು ಈ ಒಂದು ಜೈವಿಕ ಜೀವಿಗಳನ್ನು ಅಥವಾ ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಿಕೊಂಡು ಹತೋಟಿ ಮಾಡಬಹುದು. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ತೊಗರಿಗೆ ಬರ್ತಕ್ಕಂಥ ತೊಗರಿ, ಕಡಲೆ, ಆಮೇಲೆ ಶೇಂಗಾ ಆಯಿತು, ಈ ಹತ್ತಿ ಆಯಿತು, ಇವಕ್ಕೆ ಸಿಡಿ ರೋಗಗಳು ಮತ್ತು ಬೇರುಕೊಳ್ಳಿ ರೋಗಗಳು ಬರ್ತಾವೆ. ಇವು ಭೂಮಿಯಲ್ಲಿ ವಾಸವಾಗಿರ್ತಕ್ಕಂಥ ಶಿಲೀಂಧ್ರಗಳಿಂದ ಬರ್ತವೆ. ಫಂಗಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಭೂಮಿಯಲ್ಲಿ ಇರ್ತಕ್ಕಂಥ ಶಿಲೀಂಧ್ರಗಳು ಅಥವಾ ಅಣುಜೀವಿ, ಅಣುಜೀವಿ ಅಂದ್ರೆ ಬ್ಯಾಕ್ಟೀರಿಯಾ, ಅವುಗಳಿಂದ ಈ ರೋಗ ಕಂಡು ಬರುತ್ತೆ. ಇಂಥ ಒಂದು ರೋಗಗಳ ರೋಗಾಣುಗಳು ಭೂಮಿಯಲ್ಲೇ ಮಣ್ಣಿನಲ್ಲಿ ಅಡಿಕೊಂಡಿತ್ತು. ನಮ್ಮ ಈ ಸೂಕ್ಷ್ಮ ಜೀವಿಗಳು ಕೂಡ ಮಣ್ಣು, ಅವಕ್ಕೂ ಕೂಡ ಮಣ್ಣೇ ಬೇಕು, ಮಣ್ಣೇ ಬೇಕು. ಸಾವಯವ ಗೊಬ್ಬರಗಳ ಮೂಲಕ ಕೂಡ ಮಣ್ಣಿಗೆ ಸೇರಲ್ಪಡ್ತವೆ. ಅಲ್ಲೇ ಒಂದಕ್ಕೊಂದಕ್ಕೆ ಕಂಪ್ಲೀಟ್ ಆಗಿ ಅವು ಇಂಟ್ರಾಕ್ಷನ್ ಆಗಿಬಿಟ್ಟು ಮುಖ್ಯವಾಗಿ ಈ ಒಂದು ಜೈವಿಕ ಜೀವಿಗಳು ಮಣ್ಣಲ್ಲಿರ್ತವೆ ಮತ್ತು ರೋಗಾಣುಗಳು ಕೂಡ ಮಣ್ಣಲ್ಲಿರ್ತವೆ. ಇಂಥ ಸಂದರ್ಭದಲ್ಲಿ ಮಣ್ಣಿಗೆ ಬರ್ತಕ್ಕಂಥ ಅನೇಕ ರೋಗಗಳನ್ನ, ಸಿಡಿ ರೋಗಗಳಿರ್ಬೋದು, ಬೇರುಕೊಳ್ಳಿ ರೋಗಗಳಿರ್ಬೋದು, ಅಥವಾ ಡ್ಯಾಂಪಿಂಗ್ ಆಫ್ ಅಂತ ಒಂದು ಸಸಿಕೊಳ್ಳಿ ರೋಗ, ಸಸಿ ಸಾಯತಕ್ಕಂಥ ರೋಗ, ಇಂಥ ರೋಗಗಳನ್ನು ನಾವು ಹತೋಟಿ ಮಾಡುವಲ್ಲಿ ಈ ಜೈವಿಕ ಜೀವಿಗಳು ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತವೆ. ಎರಡರ ವಾಸಸ್ಥಾನವೂ ಕೂಡ ಮಣ್ಣೆ. ಇನ್ನು ಮುಖ್ಯವಾಗಿ ಜೈವಿಕ ರೋಗನಾಶಕಗಳನ್ನು, ಇವೇನು ಹೇಳಿದ್ರಲ್ಲ ಕೆಲವೊಂದು ರೋಗಗಳನ್ನು, ಈ ಸಸಿ ಸಾಯತಕ್ಕಂಥ ರೋಗ, ಬೇರು ಕೊಳೆತಕ್ಕಂಥ ರೋಗ, ಹಲವಾರು ರೋಗಗಳು ಮಣ್ಣಿಂದ ಬರ್ತವೆ, ಜೊತೆಗೆ ಕೆಲವೊಮ್ಮೆ ಬೂದಿ ರೋಗಗಳು ಬರ್ತಿರ್ತವೆ, ಕೆಲವೊಮ್ಮೆ ಬೇರೆ ನೀವು ಈ ರಸ್ಟ್ ಅಂತೇಳಿ ಹೇಳ್ತಿರ್ತೀರಿ, ಇಂಥ ಎಲ್ಲ ರೋಗಗಳನ್ನು ನಾವು ಜೈವಿಕವಾಗಿ ಮಾಡಬೇಕಾದ್ರೆ ಜೈವಿಕ ರೋಗನಾಶಕಗಳನ್ನು ಬಳಸ್ತಕ್ಕಂಥ ವಿಧಾನ ಭಾಳ ಮುಖ್ಯ. ಅಲ್ಲಿ ಹೇಗೆ ಬಳಸಬೇಕಾಗತ್ತೆ, ಯಾವ್ಯಾವ ಜೈವಿಕ ನಾಶಕಗಳನ್ನು ಬಳಸಿ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ? ಮುಖ್ಯವಾಗಿ ನಾವು ಇವತ್ತಿನ ದಿವಸ ಅತಿ ಹೆಚ್ಚಿಗೆ ಪ್ರಚಾರ ಪಡಿತಕ್ಕಂಥದ್ದು, ಅತಿ ಹೆಚ್ಚಿಗೆ ಜೈವಿಕ ಕೀಟನಾಶಕಗಳ ಬಳಕೆಯಲ್ಲಿ ಟ್ರೈಕೋಡರ್ಮ ಮತ್ತು ಸುಡಾಮನಸ್ ಅಂತಕ್ಕಂಥ ಎರಡು ಪ್ರಮುಖವಾದಂಥ ಒಂದು ಶಿಲೀಂಧ್ರ ಜೈವಿಕ ನಾಶಕ ಟ್ರೈಕೋಡರ್ಮ ಅಂತ ಬಂದರೆ, ಸುಡಾಮನಸ್ ಅಂದರೆ ಅಣುಜೀವಿ ಜೈವಿಕ ನಾಶಕ. ಈ ಎರಡನ್ನೂ ಕೂಡ ಉಪಯೋಗ ಮಾಡಿಕೊಂಡು ಎಲ್ಲ ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ರೋಗಗಳನ್ನು ಹತೋಟಿ ಮಾಡಬಹುದು. ಇನ್ನು ಮುಖ್ಯವಾಗಿ ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನು ಅದು ಜೈವಿಕ ಶಿಲೀಂಧ್ರನಾಶಕವನ್ನು ಈಗ ಮಣ್ಣಿನಿಂದ ಪ್ರಸಾರ ಆಗ್ತಕ್ಕಂಥ ಬೇರು ಕೊಳೆ ರೋಗ ಆಯಿತು, ಸಿಡಿ ರೋಗ ಆಯಿತು. ಈಗ ಬೇರು ಕೊಳೆ ರೋಗ ಹೆಂಗೆ ಬರುತ್ತಪ್ಪ ಅಂದರೆ ರೈಸೋಕ್ಟೋನಿ ಅಂತ ಒಂದು ರೋಗಗಳಿರುತ್ತೆ, ಅಥವಾ ಒಂದು ಸ್ಥಿರೋಷಿಯಂ ಅಂತಕ್ಕಂಥ ಇನ್ನೊಂದು ರೋಗಗಳಿರುತ್ತೆ ಅದರಲ್ಲಿ, ಅಥವಾ ಫಿಜಿಯರಿಯಂ ಅಂತಕ್ಕಂಥ ಇನ್ನೊಂದು ರೋಗಾಣು, ಪೈಟೋಪ್ತರ, ಪಿಥಿಯಮ್, ಇಂಥ ಮುಂತಾದ ಅನೇಕ ರೋಗಾಣುಗಳು ಕೂಡ ಭೂಮಿಯಲ್ಲಿ ಇರ್ತವೆ. ಇಂಥ ರೋಗಾಣುಗಳನ್ನು ಸಮಗ್ರವಾಗಿ ನಾವು ಹತೋಟಿ ಮಾಡಲಿಕ್ಕೆ ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರನಾಶಕ ಜೈವಿಕ ಜೀವಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಇದನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು, ಟ್ರೈಕೋಡರ್ಮವನ್ನು ಬಳಸ್ತಕ್ಕಂಥ ವಿಧಾನ ಅಂತ ಹೇಳಿಬಿಟ್ರೆ, ಒಂದು ನೇರವಾಗಿ ನಾವು ಮಣ್ಣಿಗೆ ಸೇರಿಸಬಹುದು ಟ್ರೈಕೋಡರ್ಮವನ್ನು. ಫಸ್ಟು ಬೀಜೋಪಚಾರ, ಬಿತ್ತೋಕ್ಕಿಂತ ಮುಂಚೆ ಬೀಜಕ್ಕೆ ಕಲಿಸಿ ಅದನ್ನು ಒಂದು ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಪುಡಿ ಸಿಗುತ್ತೆ, ಆ ಪುಡಿಯನ್ನು ಮುಖ್ಯವಾಗಿ ಬಿತ್ತೋದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಿ ಬೀಜಕ್ಕೆ ಕಲಿಸಿ ಅದನ್ನು ನಾವು ಮಣ್ಣು ಬಿತ್ತಬಹುದು. ಎರಡನೇ ವಿಧಾನ ಅಂತ ಹೇಳಿಬಿಟ್ರೆ ಸಾವಯವ ಗೊಬ್ಬರದಲ್ಲಿ ಇವನು ಫಸ್ಟ್ ಬೆಳೆಸಬೇಕು ಟ್ರೈಕೋಡರ್ಮ. 1 ಕೆಜಿ ಟ್ರೈಕೋಡರ್ಮಕ್ಕೆ 100 ಕೆಜಿ ಸಾವಯವ ಗೊಬ್ಬರದಲ್ಲಿ ಮೊದಲು ಬೆಳೆಸಬೇಕು ಅದನ್ನು. ಫಸ್ಟ್ ಒಂದು 100 ಕೆಜಿ ಅಷ್ಟು ಅಥವಾ ನಮ್ಗೆ ಎಷ್ಟಾಗುತ್ತೋ ಅಷ್ಟು, ಇದು ಕ್ವಾಂಟಿಟಿ ಪ್ರಮಾಣ ಇದು. 1 ಕೆಜಿ ಟ್ರೈಕೋಡರ್ಮವನ್ನು 100 ಕೆಜಿ ಸಾವಯವ ಗೊಬ್ಬರದಲ್ಲಿ ಮೊದಲು ನಾವು ಬೆಳೆಸಿಬಿಟ್ಟು ಆ ನಂತರ ಅದನ್ನು ಸಾಲಗಳಲ್ಲಿ ಹಾಕಿದಾಗ ಮಣ್ಣಿಗೆ ಸೇರುತ್ತೆ. ಆ ಗೊಬ್ಬರನೇ ಸಾಲಿಗೆ ಹಾಕಬೇಕು, ಗೊಬ್ಬರದಲ್ಲಿ ಅದನ್ನು ವೃದ್ಧಿ ಮಾಡಬೇಕು. ಫಸ್ಟ್ ವೃದ್ಧಿ ಮಾಡಬೇಕು, ವೃದ್ಧಿ ಮಾಡಿ ಆಮೇಲೆ ಗೊಬ್ಬರವನ್ನು ಸಾಲಿನಲ್ಲಿ ಹಾಕಬೇಕು. ಗೊಬ್ಬರನ ಸಾಲಿನಲ್ಲಿ ಹಾಕಿದಾಗ ಆದರೂ ಸಾಕಷ್ಟು ಮಣ್ಣಿನಲ್ಲಿ ವೃದ್ಧಿಗೊಂಡ್ಬಿಟ್ಟು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಒಂದು ರೋಗಗಳನ್ನು ಹತೋಟಿ ಮಾಡುತ್ತೆ. ಇನ್ನು ಸುಡಾಮನಸ್ ಅಂತಕ್ಕಂಥ ಒಂದು ಜೈವಿಕ ಅಣುಜೀವಿ ಶಿಲೀಂಧ್ರ ನಾಶಕ ಅಣುಜೀವಿ ನಾಶಕ ಇದೆ, ಜೈವಿಕ ಪಿಡಿನಾಶಕ. ಇದನ್ನು ಸಾಮಾನ್ಯವಾಗಿ ನಾವು ಮಣ್ಣಿಗೂ ಕೂಡ ಬೆರೆಸಬಹುದು, ಬೀಜೋಪಚಾರಕ್ಕೂ ಬರ್ತದೆ, ಮತ್ತು ಬೆಳೆಗಳಿಗೆ ಸಿಂಪರಣೆ ಮೂಲಕವೂ ಕೂಡ ಇದನ್ನು ಕೊಡಬಹುದು. ಸಾಮಾನ್ಯವಾಗಿ ಸಿಂಪರಣೆಗೆ ನೀವು ಬೂದು ರೋಗ ಅಂದ್ರಿ, ಎಲೆಚುಕ್ಕೆ ರೋಗ ಅಂದ್ರಿ, ಇಂಥ ಒಂದು ರೋಗಗಳಿಗೆ ಈ ಒಂದು ಸುಡಾಮನಸ್ ಅಂತಕ್ಕಂಥ ಒಂದು ಅಣುಜೀವಿ ಜೈವಿಕ ಪಿಡಿನಾಶಕ ಭಾಳ ಉಪಯುಕ್ತವಾಗುತ್ತೆ. ಇದನ್ನು ಕೂಡ ಸಾವಯವ ಗೊಬ್ಬರ ಜೊತೆಗೆ ಮಣ್ಣಿಗೆ ಸೇರಿಸ್ಬೋದು, ಬೀಜೋಪಚಾರದ ಮೂಲಕವೂ ಕೂಡ ನಾವು ಇದನ್ನು ಮಣ್ಣಿ ಸೇರಿಸ್ಬೋದು, ಅಥವಾ ಬೆಳೆಗಳಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೋಗ ಇನ್ನು ಪ್ರಾರಂಭ ಆಗಿಂತ ಮುಂಚೆ ಇದನ್ನು ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಿದಾಗ ಅದರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ, ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಬರುತ್ತದೆ. ಸುಡಾಮನಸ್ಸನ್ನು ನಾವು ಬಳಕೆ ಮಾಡ್ಬೋದು ಇದಕ್ಕೆ. ಇಲ್ಲಿ ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆ, ಮೆಣಸಿನಕಾಯಿಯನ್ನು ನೇರವಾಗಿ ತಿಂತೀವಿ ನಾವು, ಯಾಕಂದರೆ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಅಂದರೆ ತೊಳಿಲಿಕ್ಕೆ ಬರೋಲ್ಲ, ಏನು ಮಾಡಲಿಕ್ಕೆ ಬರೋಲ್ಲ, ನೇರವಾಗಿ ಅದನ್ನು ತಿಂತಕ್ಕಂಥ ಒಂದು ಇದು. ವಿಶೇಷವಾಗಿ ಮೆಣಸಿನಕಾಯಿಯಲ್ಲಿ ಚಿಬ್ಬು ರೋಗ ಅಂತೇಳಿ ಬರುತ್ತೆ, ಚಿಬ್ಬು ರೋಗ. ಆಮೇಲೆ ಬೇರು ಕೊಳೆ ರೋಗ ಮೆಣಸಿನಕಾಯಲ್ಲಿ, ಸಸಿ ಸಾಯಿ ರೋಗ ಸಾಮಾನ್ಯವಾಗಿ ಬರ್ತಿರ್ತವೆ. ಈ ಒಂದು ನಿರ್ವಹಣೆಯನ್ನು ಜೈವಿಕವಾಗಿ ಅಥವಾ ಸಾವಯವವಾಗಿ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ? ಈಗ ನಾನು ಪ್ರತಿಯೊಂದು ಶಿಫಾರಸು ಮಾಡಿದ ಪ್ರಕಾರನ ಪ್ರತಿಯೊಬ್ಬ ಮೆಣಸಿನಕಾಯಿ ಬೆಳೀತಕ್ಕಂಥ ರೈತರು ಕೂಡ ಮಣ್ಣಿಗೆ ಸಾವಯವ ಗೊಬ್ಬರ ಸೇರಿಸ್ತಕ್ಕಂಥ ಭಾಳ ಮುಖ್ಯ, ಭಾಳ ಮುಖ್ಯ. ಅದು ಭಾಳ 3 ವರ್ಷಕ್ಕೊಂದ್ಸಾರಿ, ಯಾಕಂದ್ರೆ ಸಿಕ್ಕಾಪಟ್ಟೆ ರಾಸಾಯನಿಕಗಳನ್ನೇ ಬಳಸ್ತಾರೆ. ಸುಮಾರು 70-80 ಸಿಂಪರಣೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಸಾಕಷ್ಟು ರಾಸಾಯನಿಕಗಳನ್ನು ಕೂಡ ಮಣ್ಣಿಗೆ ಹಾಕ್ತಾರೆ. ಅದನ್ನು ಹೊರತುಪಡಿಸಿದರೆ ಮುಖ್ಯವಾಗಿ ಈ ಒಂದು ಸಾವಯವ ಗೊಬ್ಬರಗಳನ್ನು ಪ್ರತಿ 3 ವರ್ಷಕ್ಕೊಮ್ಮೆ ಆದರೂ ಕೂಡ ಅವರು ಮಣ್ಣಿಗೆ ಸೇರಿಸೋದು ಭಾಳ ಮುಖ್ಯ ಹಾಕೋದು. ಇನ್ನು ಎರಡನೇ ವಿಧಾನ ಅಂದರೆ ಈ ಮೆಣಸಿನಕಾಯಿ ಬೆಳೆಯಲ್ಲಿ ರೋಗ ಯಾಕೆ ಜಾಸ್ತಿ ಆಗುತ್ತಪ್ಪ ಅಂದರೆ ತುಂಬ ಒತ್ತೊತ್ತಾಗಿ ಹಾಕ್ತಾರೆ, ಭಾಳ ಅಡು ಬಿತ್ತಾರೆ, ಅಡುವಾಗಿ ಬಿತ್ತಾರೆ, ದಟ್ಟಾಗಿ, ಭಾಳ ದಟ್ಟವಾಗಿ ಬಿತ್ತಾರೆ. ಸಾಮಾನ್ಯವಾಗಿ ನಮಗೆ ಜೋಳ ಆಯಿತು, ಈ ಮೆಕ್ಕೆಜೋಳ ಆಯಿತು, ಹೆಂಗೆ ಬಿತ್ತಲ್ಲ ಅದೇ ಥರ ಮೆಣಸಿನಕಾಯಿಯನ್ನು ಕೂಡ ಬಿತ್ತಾರೆ. ಇದು ಕೂಡ ಸರಿಯಾದ ಕ್ರಮ ಅಲ್ಲ, ಯಾಕಂದರೆ ಮೆಣಸಿನಕಾಯಿ ಆಯಿತು, ಹತ್ತಿ ಆಯಿತು, ಈ ಬೆಳೆಗಳು ಏನಪ್ಪ ಅಂದರೆ ರೆಂಬೆ ಕೊಂಬೆಗಳಿಂದ ಬರ್ತಕ್ಕಂಥ ರೆಂಬೆ ಕೊಂಬೆಗಳನ್ನು ಬಿಟ್ಕೊಂಡು ಬೆಳೀತಕ್ಕಂಥ ಬೆಳೆಗಳಿಗೆ ಹೋಗು, ಅವು ಬೆಳೀಲಿಕ್ಕೆ ಸಾಕಷ್ಟು ಅವಕಾಶ ನಾವು ಮಾಡಿಕೊಡಬೇಕು. ಮುಖ್ಯವಾಗಿ ಇನ್ನೂ ಒಂದು ಬಹುಮುಖ್ಯವಾದ ಒಂದು ಅಂಶ ಅಂದರೆ ಯಾವುದೇ ಒಂದು ಬೆಳೆಯಲ್ಲಿ ನಾವು ಮಾಡಿದ ಹತೋಟಿ ಅಷ್ಟು ನೈಸರ್ಗಿಕವಾಗಿ ಕೂಡ ಹತೋಟಿ ಆಗಲಿಕ್ಕೆ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡ್ಬೇಕು. ಯಾಕಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು, ಯಾವುದೇ ಬೆಳೆಗಳಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡಿದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ರೋಗ ತಂತಾನೆ ಸತ್ತು ಹೋಗ್ತದೆ. ಅದು ನೈಸರ್ಗಿಕವಾದ ಒಂದು ಹತೋಟಿ ಅದು. ಹೌದು, ಅದು ಸಮ ಇಂಥ ಒಂದು ಸಂದರ್ಭಗಳಲ್ಲಿ ಮೆಣಸಿನಕಾಯಿ ಬೆಳೆಗೆ ಅಂತರವನ್ನು ಪಾಲಿಸ್ತಕ್ಕಂಥ ಬಹಳ ಮುಖ್ಯ. ಇಲ್ಲಿ ಸಾಮಾನ್ಯ ಸಾಲಿನ ಸಾಲಿಗೆ 4 ಅಡಿ, ಅತಿ ಫಲವತ್ತಾದ ಭೂಮಿಯಾದ 4 ಅಡಿ ಕೊಡ್ಬೋದು, ಇನ್ನು ಸ್ವಲ್ಪ ಕಡಿಮೆ ಫಲವತ್ತತೆ ಅಂದರೆ 3 ಅಡಿ ಕೊಡ್ಬೋದು. ಮತ್ತು ಗಿಡದಿಂದ ಗಿಡಕ್ಕೆ 2.5 ಅಡಿ, ಸುಮಾರು 1.5 ಅಡಿ, 1.5-2 ಅಡಿಗಳನ್ನು ನಾವು ಕೊಡೋದ್ರ ಮೂಲಕ ಅಂತರ ಕಾಪಾಡಿಕೊಂಡಾಗ ಸಾಮಾನ್ಯವಾಗಿ ಬಹಳಷ್ಟು ಇದರಲ್ಲಿ ಗುಂಪಾಗಿ ಬೆಳೆಯಲ್ಲ, ಸೂರ್ಯನ ಕಿರಣ ಆಯಿತು, ಗಾಳಿ ಆಯಿತು, ಚೆನ್ನಾಗಿ ಆಡುತ್ತೆ ಅದರಲ್ಲಿ. ಇದರ ಮೂಲಕವೂ ಕೂಡ ಈ ರೋಗ ಹತೋಟಿ ಆಗುತ್ತೆ. ನೀವೀಗ ಮೆಣಸಿನಕಾಯಿ ಚಿಬ್ಬು ರೋಗ ಅಂತ ಹೇಳಿದ್ರಿ, ಚಿಬ್ಬು ರೋಗ ಹಣ್ಣು ಕೊಳೆ ರೋಗ ಎರಡು ಒಂದೇ ಎರಡು ಒಂದೇ ಅದು ಚಿಪ್. ಮತ್ತು ಇದಕ್ಕೆ ಮುಖ್ಯವಾಗಿ ಒಂದು ಗಿಡ ಸಾಯುವ ರೋಗ ಅಥವಾ ಕೊಂಬೆ ಒಣಗುವ ರೋಗ ಅಂತಲೂ ಕೂಡ ಇದನ್ನು ಕರೀತಾರೆ. ಪ್ರಾರಂಭದಲ್ಲಿ ಗಿಡದ ಬೆಳವಣಿಗೆ ಇದ್ದಾಗ ರೆಂಬೆ ಕೊಂಬೆಗಳು ಒಣಕೆ ಅಂತ ಬರ್ತವೆ ಫಸ್ಟು. ಇನ್ನು ಕಾಯಿ ಇನ್ನು ಹೂ ಕಚ್ಚಿಲ್ಲಪ್ಪ, ಕಾಯಿ ಬಿಟ್ಟಿಲ್ಲ ಅಂತ ಸಂದರ್ಭದಲ್ಲಿ ರೆಂಬೆ ಮತ್ತು ಕೊಂಬೆಗಳು ಫಸ್ಟ್ ಒಣಕೊಂಡು ಬರ್ತವೆ. ತದನಂತರ ಕಾಯಿಗಳು ಬಿಟ್ಟ ನಂತರ ಕೆಂಪು ಕಾಯಿ ಏನಾಗ್ತಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಹಣ್ಣಿಗೆ ಮೆಣಸಿನಕಾಯಿ ಏನು ಹಣ್ಣಾಗ್ತಕ್ಕಂಥ ಸಮಯದಲ್ಲಿ ಅದಕ್ಕೆ ಇದು ತಗಲಿಬಿಟ್ಟು ರೋಗಾಣು ತಗಲ್ಕೊಂಬಿಟ್ಟು ಅದರಲ್ಲಿ ಹಣ್ಣು ಕೊಳೆಗೆ ಪ್ರಾರಂಭಕ್ಕೆ ಕಾರಣ ಆಗ್ತದೆ. ಒಂದು ಸಾರಿ ಹಣ್ಣಿಗೆ ಈ ರೋಗಾಣು ತಗಲ್ತಪ್ಪ ಅಂತಂದರೆ ಬೀಜದ ಮೂಲಕ ಅದು ಬೀಜಕ್ಕೆ ಓದೇ ಹೋಗುತ್ತೆ, ಬೀಜದ ಮೂಲಕ ಪ್ರಸಾರ ಅದೇ ಆಗುತ್ತೆ. ಅದಕ್ಕೋಸ್ಕರ ಉತ್ತಮ ಬಿತ್ತನೆ ಬೀಜಗಳ ಬಳಕೆ ಬಹಳ ಮುಖ್ಯ ಇಲ್ಲಿ. ಆಮೇಲೆ ತಾವು ಹೇಳಿದಂಗೆ ಈ ಮೆಣಸಿನಕಾಯಿ ಹಾಕಿದಂತ ಬೆಳೆ ಭೂಮಿಗೆ ಮತ್ತೆ ವರ್ಷ ಪ್ರತಿ ವರ್ಷ ಮೆಣಸಿನಕಾಯಿ ಬೆಳೆಯೋದು ಅಲ್ಲ, ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಪರಿವರ್ತನೆ ಬಿಟ್ಟರೆ ಭೂಮಿಯ ಆಳವಾದ ಉಳುಮೆ, ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಪದೇ ಪದೇ ಒಂದೇ ಬೆಳೆಯನ್ನು ಬೆಳೆತಕ್ಕಂಥದ್ದು ಅಲ್ಲೇ ಇಲ್ಲ. ಅದಕ್ಕೋಸ್ಕರ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಮುಖ್ಯವಾಗಿ ನಾವು ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಆ ಹಣ್ಣಿ ಬಂದಂತ ಒಂದು ರೋಗಾಣು ಬೀಜಕ್ಕೆ ಹೋಗಿ ಬೀಜದ ಮೂಲಕ ಮುಂದಿನ ಬೆಳೆಗೆ ರೋಗ ಉಂಟು ಮಾಡುತ್ತೆ. ಅದಕ್ಕೋಸ್ಕರ ಬೀಜೋಪಚಾರಕ್ಕೆ ನಾವು ಟ್ರೈಕೋಡರ್ಮಾವನ್ನು ಅಥವಾ ಸುಡಮನಸನ್ನು ಕೂಡ ಬಳಕೆ ಮಾಡಬಹುದು. ಇದರಲ್ಲಿ ಟ್ರೈಕೋಡರ್ಮ ಆದರೆ 4-6 grams ಪ್ರತಿ kg ಬಿತ್ತನೆ ಬೀಜಕ್ಕೆ ನಾವು ಲೇಪಿಸಿ ಬಿತ್ತನೆ ಮಾಡ್ತಕ್ಕಂಥದ್ದು ಬಹುಮುಖ್ಯವಾದ ವಿಧಾನ. ಇನ್ನು ರೋಗಗಳು ಯಾವಾಗ ಇರೋದಿಲ್ಲ, ಇನ್ನು ರೋಗ ಸ್ಟಾರ್ಟ್ ಆಗಿಲ್ಲಪ್ಪ ಅಂತ ಒಂದು ಸಂದರ್ಭದಲ್ಲಿ ಸುಡಮನಸ್ ಅಂತಕ್ಕಂಥ ಒಂದು ಔಷಧಿಯನ್ನು ಸಿಂಪಡಣೆ ಮೂಲಕ ಕೂಡ ನಾವು ಇದಕ್ಕೆ ಒದಗಿಸ್ಬೋದು. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸುಮಾರು 5 grams ಸುಡಮನಸನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಪ್ರತಿಯೊಂದು ಬೆಳೆಯಲ್ಲಿ, ನಾನು ಮೆಣಸಿನಕಾಯಿ ಬೆಳೆ ಅಂತೇನಿಲ್ಲ, ಪ್ರತಿಯೊಂದು ಬೆಳೆಯಲ್ಲಿ ಕೂಡ ಬರ್ತದೆ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಒಟ್ಟಾರೆ ಈ ಸಮಗ್ರ ರೋಗ ನಿರ್ವಹಣೆ ಕ್ರಮಗಳನ್ನು ಅನುಸರಿಸೋದು ಬಹಳ ಒಳ್ಳೆಯದು. ಸಾವಯವ ಕೃಷಿ ಮಾಡಬಹುದು. ಏನು ಸ್ವಲ್ಪ ಹೇಳಿ ಸಮಗ್ರ ರೋಗ ನಿರ್ವಹಣೆ ಕ್ರಮ? ಸಮಗ್ರ ರೋಗ ನಿರ್ವಹಣೆ ಕ್ರಮಗಳಂದ್ರೆ ಈಗ ಯಾವುದೇ ಒಂದು ಕ್ರಮದಿಂದ ನಾವು ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಿ ಸಾಧ್ಯ ಇಲ್ಲಿ ಬರ್ತೀವಿ. ಹೌದು, ಯಾಕಪ್ಪಂದ್ರೆ ಪರಿಸರ ಸಮತೋಲನವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಬಹುಮುಖ್ಯವಾದಂಥ ಒಂದು ಅಂಶ ಇಲ್ಲಿ. ಯಾವುದೇ ಒಂದು ಮನುಷ್ಯ ಇದಕ್ಕೆ ಲಿವ್ ಅಂಡ್ ಲೆಟ್ ಲಿವ್ ಪಾಲಿಸಿ ಅಂತ ಕರೀತಾರೆ. ನಾವು ಬದುಕಬೇಕು ಮತ್ತು ಅವುಗಳು ಕೂಡ ಬದುಕಲಿಕ್ಕೆ ಬಿಡಬೇಕು. ಲಿವ್ ಅಂಡ್ ಲೆಟ್ ಲಿವ್ ಅಂತಕ್ಕಂಥ ಒಂದು ಪಾಲಿಸಿ. ಯಾಕೆ ಬದುಕಂದ್ರೆ ಅವು ಫಾರ್ ಎಕ್ಸಾಂಪಲ್ ಇವತ್ತಿನ ದಿವಸ ಒಂದು ರೋಗಾಣು, ಅದು ಒಂದು ಬೇರೆ ಒಂದು ಜೈವಿಕ ಜೀವಿಗೆ ಆಹಾರವಾಗಿರುತ್ತೆ. ಆಹಾರ ಸಮತೋಲನವನ್ನು ಕೂಡ ನಾವು ಆಹಾರ ಸರಪಳಿ ಒಂದರ ಮೇಲೆ ಒಂದು ಜೀವನ ಮಾಡ್ತೀವಿ ಅದಕ್ಕೋಸ್ಕರ ಪ್ರತಿಯೊಂದು ಜೀವಿಯನ್ನು ಯಾವುದೇ ಒಂದು ಜೀವಿಯನ್ನ ಸಂಪೂರ್ಣವಾಗಿ ಕೊಲ್ಲಲಿಕ್ಕೆ ಅಥವಾ ಸಂಪೂರ್ಣ ನಾಶಪಡಿಸಲಿಕ್ಕೆ ಯಾರಿಗೂ ಹಕ್ಕಿಲ್ಲ, ಅಧಿಕಾರ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವುಗಳ ಪ್ರಮಾಣವನ್ನ ನಮಗೆ ನಮ್ಮ ಬೆಳೆಗೆ ಹಾನಿ ಮಾಡ್ತಕ್ಕಂಥ ಪ್ರಮಾಣವನ್ನು ತಗ್ಗಿಸಬೇಕಷ್ಟೇ ನಾವು. ಅದು ನಮ್ಮ ಒಂದು ಮುಖ್ಯವಾದ ಉದ್ದೇಶ. ಇಂಥ ಒಂದು ಸಂದರ್ಭದಲ್ಲಿ ಸಮಗ್ರ ರೋಗ ನಿರ್ವಹಣೆ ಕ್ರಮಗಳಂದ್ರೆ ಯಾವುದೇ ಒಂದು ಕ್ರಮವನ್ನು ಅನುಸರಿಸಲ್ಲ, ಸಾಧ್ಯವಿರತಕ್ಕಂಥ ಎಲ್ಲಾ ಕ್ರಮಗಳನ್ನ ರೋಗ ಹತೋಟಿ ಕ್ರಮಗಳನ್ನು ಅನುಸರಿಸಿಕೊಂಡು ರೋಗ ಹತೋಟಿ ಮಾಡ್ತಕ್ಕಂಥ ವಿಧಾನಕ್ಕೆ ಸಮಗ್ರ ರೋಗ ನಿರ್ವಹಣೆ ಅಂತ ಕರೀತಾರೆ. ಮುಖ್ಯವಾಗಿ ಇಲ್ಲಿ ಈಗಾಗಲೇ ಹೇಳಿದೆ, ಭೂಮಿಯ ಆಳವಾದ ಉಳುಮೆ ಮಾಡೋದು, ಬೀಜೋಪಚಾರ ಮಾಡ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚಿನ ರೋಗ ಪೀಡಿತ ಗಿಡಗಳ ನಿರ್ಮೂಲನೆ. ಕೆಲವೊಂದ್ಸರಿ ವೈರಸ್ ರೋಗ ಬರ್ತವೆ, ವೈರಸ್ ರೋಗ ಅಂದ್ರೆ ಪಪ್ಪಾಯಿಗೆ ವೈರಸ್ ರೋಗ ಬರುತ್ತೆ, ಮತ್ತೆ ಮೆಣಸಿನಕಾಯಿಗೆ ಮುಟ್ಟು ರೋಗ ಅಂತಕ್ಕಂಥದ್ದು ಬರ್ತದೆ, ಆಮೇಲೆ ಬೆಂಡಿ ಬೆಳೆಗೆ ವೈರಸ್ ರೋಗ ಬರುತ್ತೆ, ಟೊಮ್ಯಾಟೊ ಬೆಳೆಗೆ ವೈರಸ್ ರೋಗ ಬರುತ್ತೆ. ಈ ನಂಜಾಣಿಂದ ಬಂದ ಅಕಸ್ಮಾತ್ ಏನಾದ್ರು ರೋಗ ಬಂತಪ್ಪ ಅಂದರೆ ಮುಂದೆ ಅದರಿಂದ ಯಾವುದೇ ಇಳುವರಿ ನಾವು ನಿರೀಕ್ಷಿಸಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ರೋಗ ಪೀಡಿತ ಗಿಡಗಳ ನಿರ್ಮೂಲನೆ ಕೂಡ ಬಹಳ ಮುಖ್ಯ ಇಲ್ಲಿ. ಎಸ್ಪೆಷಲಿ ನಂಜಾಣು ರೋಗ ಬಂದಂತಕ್ಕಂಥ ಗಿಡಗಳನ್ನ ನಿರ್ಮೂಲನೆ ಮಾಡಿದ್ರೆ ಬಹಳ ಒಳ್ಳೆಯಿಂದ ಅವು ಬಹಳ ಬೇಗ ಪ್ರಸಾರ ಆಗ್ತವೆ. ಯಾಕಂದ್ರೆ ಕೀಟ ಪೀಡೆಗಳ ಮೂಲಕ ಈ ನಂಜಾಣು ರೋಗಗಳು ಬಹಳ ಬೇಗ ಪ್ರಸಾರ ಆಗೋದ್ರಿಂದ ಅವುಗಳನ್ನು ರೋಗ ಪೀಡಿತ ಗಿಡಗಳನ್ನ ನಿರ್ಮೂಲನೆ ಮಾಡೋದು ಬಹಳ ಮುಖ್ಯ ಇಲ್ಲಿ. ಇದು ಒಂದು. ಆ ನಂತರ ಬೀಜೋಪಚಾರ ಮಾಡ್ತಕ್ಕಂಥ ರೋಗ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸಾಧ್ಯವಾದ ಮಾಸ್ಟಿಗೆ ರೋಗ ನಿರೋಧಕ ತಳಿಗಳನ್ನು ಬೆಳೆಯೋದು ಬೆಸ್ಟ್ ಆಪ್ಷನ್. ಅದು ಮೋಸ್ಟ್ ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ. ಈ ರೀತಿ ನಾವು ಸಮಗ್ರ ರೋಗ ನಿರ್ವಹಣೆ ಮೂಲಕ ಹತೋಟಿ ಮಾಡಬಹುದು. ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡುವಂಥವ್ರಿಗೆ ಭಾಳಷ್ಟು ಜನ ಏನು ಮಾಡ್ತಾರೆ ಈಗ ಸಾವಯವ ಕೃಷಿ ಅಂದರೆ ಮಾರುಕಟ್ಟೆಯಲ್ಲಿ ಏನಾದರೂ ನಮಗೆ ಸಾವಯವ ರೋಗನಾಶಕಗಳು ಸಿಗ್ತಾವೇನ್ರಿ ಹೊಡಿಲಿಕ್ಕೆ ಸಿಂಪರಣೆ ಮಾಡಲಿಕ್ಕೆ ಅಂತ ಕೇಳ್ತಿರ್ತಾರೆ. ತಾವು ತಜ್ಞರಾಗಿ ಅಂತ ಒಂದು ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ಸಾವಯವ ರೋಗನಾಶಕಗಳು ಸಿಗ್ತಾವೆಂದ್ರೆ ಸಿಂಪರಣೆ ಮಾಡಲಿಕ್ಕೆ ಬೆಳೆಗಳಿಗೆ ಅಂತ. ಸಾವಯವ ರೋಗನಾಶಕಗಳು ಮಾರ್ಕೆಟ್ನಲ್ಲೂ ಸಿಗ್ತಾವೆ ಇವತ್ತು ದಿವಸ, ಯಾಕಂದ್ರೆ ನಾವು ಇವನ ಜೈವಿಕ ರೋಗ ಪೀಡನಾಶಕ ಅಂತ ಇದುವರೆಗೆ ಹೇಳಿದ್ನಲ್ಲ, ಇದು ಭೂಮಿಯಲ್ಲಿ ಹೇರಳವಾಗಿ ಸಿಕ್ಕರೂ ಕೂಡ ಇವಾಗ ಪ್ರಯೋಗಾಲಯಗಳಲ್ಲಿ ನಾವು ಬೆಳೆಸಿ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಸೌಲಭ್ಯವನ್ನು ಕೂಡ ಇವತ್ತು ದಿವಸ ಇದೆ. ಕೆಲವೊಂದು ಮುಖ್ಯ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ರಾಯಚೂರು ಕೃಷಿ ವಿದ್ಯಾಲಯದಲ್ಲಿ ನಾವೀಗ ಟ್ರೈಕೋಡರ್ಮ ಮತ್ತು ಸುಡಮನಸನ್ನು ಬೆಳೆಸಿ ಅವನ್ನ ರೈತರಿಗೆ ವಿತರಣೆ ಮಾಡ್ತೀವಿ. ಅದೇ ರೀತಿ ಕೆಲವೊಂದು ಖಾಸಗಿ ಕಂಪನಿಗಳು ಕೂಡ ಈ ಟ್ರೈಕೋಡಮ್ ಮತ್ತು ಸೋಡಮ್ ಅಂದ್ರೆ ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು ಇವನ ಭೂಮಿಯಿಂದ ಬೇರ್ಪಡಿಸಿ ಪ್ರಯೋಗಾಲಯಗಳಲ್ಲಿ ಬೆಳೆಸಿ ಅವನಿಗೆ ಅವನ ಆ ಒಂದು ಜೈವಿಕ ಕೀಟನಾಶಕಗಳನ್ನು ಈ ರೈತರಿಗೆ ಸೌಲಭ್ಯ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಸೌಲಭ್ಯವನ್ನು ಕೂಡ ಇವತ್ತಿನ ದಿವಸ ಉಂಟು, ಸಿಗ್ತೇವಂತ ಹೇಳಬಹುದು ಅಷ್ಟೇ ಅವರಿಗೆ. ಈಗ ಒಂದೇ ಬೆಳೆಯನ್ನು ಬೆಳೆದ್ರ ಬದಲಾಗಿ ಮಿಶ್ರ ಬೆಳೆಯನ್ನು ಬೆಳೆದು ಅಥವಾ ಅಂತರ ಬೆಳೆಗಳನ್ನು ಬೆಳೆದು ಯಾವ ರೀತಿ ಇದು ಅನುಕೂಲ ಆಗತ್ತಂತೆ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ? ನಿಮಗೊಂದು ಉದಾಹರಣೆ ಹೇಳ್ತೀನಿ ಇಲ್ಲಿ. ಮುಖ್ಯವಾಗಿ ಶೇಂಗಾ ಬೆಳೆಗೆ ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ, ಅಥವಾ ಈ ತೊಗರಿ ಬೆಳೆಗೆ ಸಿಡಿ ರೋಗ ಅಂತ ಬರುತ್ತೆ. ತೊಗರಿ ಬೆಳೆಯನ್ನು ನಾವು ಜೋಳದ ಬೆಳೆಯ ಜೊತೆಗೆ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಜೋಳದ ಒಂದು ಬೇರಿನಲ್ಲಿ ಒಂದು ವಿಷ ವಸ್ತು ಇರುತ್ತೆ, ಅದಕ್ಕೆ ಹೈಡ್ರೋಜನ್ ಸಯನೈಡ್ ಅಂತ ಕರಿತೀವಿ. ಜೋಳದ ಬೆಳೆಯ ಒಂದು ಬೇರಿನಲ್ಲಿ ಈ ಅಂಶ ಇರುತ್ತೆ. ಈ ಅಂಶ ಭೂಮಿಗೆ ಹೋಗ್ತದೆ, ಪ್ರಸಾರ ಆಗುತ್ತೆ ಭೂಮಿಗೆ. ಜೋಳ ಮತ್ತು ಮುಖ್ಯವಾಗಿ ನಾವು ತೊಗರಿ ಬೆಳೆನ ಒಟ್ಟೊಟ್ಟಾಗಿ ಬೆಳೆದ್ರಿಂದ ಆ ತೊಗರಿ ಬೆಳೆಗೆ ಒಂದು ಸಿಡಿ ರೋಗ ಅಂತ ರೋಗ ಬರುತ್ತೆ. ಸಿಡಿ ರೋಗ ಅದು ರೋಗದ ರೋಗನೋ ಫಿಸಿಯರಿಯಂ ಅದು ಕೂಡ ಮಣ್ಣಲ್ಲಿರ್ತದೆ. ಈ ಜೋಳದ ಬೆಳೆಯಲ್ಲಿ ಜೋಳದ ಬೇರಿನಲ್ಲಿರ್ತಕ್ಕಂಥ ಒಂದು ಈ ಅಂಶ HCN ಅಂತ ಏನಿಲ್ಲ, ಹೈಡ್ರೋಜನ್ ಸಯನೈಡ್ ಅಂತಕ್ಕಂಥ ಅದು ಆ ಒಂದು ರೋಗಾಣುಗೆ ವಿಷಕಾರಿ. ಅದು ಸಿಡಿ ರೋಗಾಣುವಿಗೆ ಇದು ವಿಷಕಾರಿ. ಇಂದನ ಒಟ್ಟಿಗೆ ನಾವು ಜೋಳವನ್ನ ಮತ್ತು ತೊಗರಿಯನ್ನ ಒಂದು ಉದಾಹರಣೆ ಅಷ್ಟೇ ಇದು. ಅನೇಕ ಸಂದರ್ಭದಲ್ಲಿ ನಾವು ಅಂತರ ಬೆಳೆ ಮಾಡಬಹುದು, ಮಿಶ್ರ ಬೆಳೆ ಮಾಡಬಹುದು. ಸಾಮಾನ್ಯವಾಗಿ ಏಕದಳ ಧಾನ್ಯಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆಯೋದು ಬಹಳ ಮುಖ್ಯ ಇಲ್ಲಿ. ಈ ಒಂದು ಕೆಲವೊಂದು ರೀಸನ್ಗಳಲ್ಲಿ ಏಕ ಬೆಳೆ ಜೊತೆಗೆ ಏಕ ಬೆಳೆಗಳನ್ನೇ ಏಕಧಾನ್ಯ ಬೆಳೆಗಳನ್ನೇ ಅಂತರ ಬೆಳೆಗೆ ಬೆಳೀತಾರೆ. ಕೆಲವೊಂದು ಭಾಗಗಳಲ್ಲಿ ದ್ವಿದಳ ಧಾನ್ಯಗಳ ಜೊತೆಗೆ ತೊಗರಿ ಮತ್ತು ಕಡಲೆ ಒಟ್ಟಿಗೆ ಬೆಳೀತಾರೆ. ಅದು ಅಷ್ಟೊಂದು ಸರಿಯಾದ ಕ್ರಮ ಅಲ್ಲ. ಇನ್ನು ಕೊನೆಯದಾಗಿ ಸಾವಯವ ಕೃಷಿಯನ್ನು ಮಾಡುವಂಥ ರೈತರಿಗೆ ಏನು ಹೇಳ್ತೀರಿ? ಯಾಕಂದರೆ ಇತ್ತೀಚೆಗೆ ಏನಾಗ್ತಿದೆ, ಸಾವಯವ ಕೃಷಿ ಅಂತೇಳಿ ಖರ್ಚುಗಳನ್ನು ಜಾಸ್ತಿ ಮಾಡ್ತಾರೆ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾದ ರೀತಿ ಒಳಗೆ ಬಳಸಿಕೊಂಡು ನಮ್ಮಲ್ಲೇ ಸಾಕಷ್ಟು ಸಂಪನ್ಮೂಲಗಳು ಜೈವಿಕ ಗೊಬ್ಬರ ಇರ್ಬೋದು ಸಾವಯವ ವಸ್ತುಗಳು ಸಿಗ್ತಿರ್ತವೆ, ಅವುಗಳನ್ನು ಬಳಸಿ ನಾವು ವಿಚಾರ ಮಾಡೋದಿಲ್ಲ. ಈಗ ಮಾರುಕಟ್ಟೆಯಿಂದ ತಂದನೇ ಹೊಡಿಬೇಕು, ಮಾರುಕಟ್ಟೆಯಿಂದ ತಂದನೇ ಹಾಕಬೇಕು ಅಂದಾಗ ಒಂಥರ ಅವರಿಗೆ ಯಾವ ಸಿಗ್ತತ್ತ ಈಸಿಯಾಗಿರ್ತಕ್ಕಂಥ ದಾರಿಗಳನ್ನು ಹುಡುಕ್ತಿರ್ತಾರೆ. ರೈತರಿಗೆ ಸಾವಯವ ಕೃಷಿಯನ್ನು ಮಾಡುವಂಥ ವಿಶೇಷವಾಗಿ ತರಕಾರಿಗಳಲ್ಲಿರ್ಬೋದು ಹಣ್ಣು ಬೆಳೆಗಳಲ್ಲಿರ್ಬೋದು, ಯಾಕಂದ್ರೆ ನೇರವಾಗಿ ತಿಂತಕ್ಕಂಥ ತರಕಾರಿಗಳು ಹಣ್ಣುಗಳನ್ನು ನೇರವಾಗಿ ತಿಂತಿರ್ತೀವಿ ನಾವು, ಇವರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ ಸಾವಯವ ಕೃಷಿಯನ್ನು ಮಾಡುವಂಥ? ಮುಖ್ಯ ಸಾವಯವ ಕೃಷಿ ಅಂತೇಳಿದ್ರೆ ಮುಖ್ಯವಾಗಿ ನಾವು ಇತ್ತೀಚೆಗೆ ಸಾವಯವ ಗೊಬ್ಬರಗಳ ಬಳಕೆನೇ ಬಹಳ ಮುಖ್ಯ ಇಲ್ಲಿ. ಎರೆಗೊಬ್ಬರ ಇರ್ಬೋದು ಅಥವಾ ನಮಗೆ ಒಂದು ಹಸಿರಲೆ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗೊಬ್ಬರ ಇರ್ಬೋದು, ಅಥವಾ ಒಂದು ಎಂಡೆ ಗೊಬ್ಬರ ಇರ್ಬೋದು, ಅಥವಾ ಕೆಲವೊಂದು ಹಿಂಡಿಗಳು ಬೇವಿನ ಹಿಂಡಿ ಅಂತ ಸಿಗ್ತದೆ ಮಾರ್ಕೆಟ್ ಅಲ್ಲಿ ಸಿಗ್ತಾವೆ, ಬೇವಿನ ಹಿಂಡಿ ಕಂಪ್ಲೀಟ್. ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಹೇರಳವಾದಂಥ ಗೊಬ್ಬರವನ್ನು ಮೊದಲೇ ಮಾಡ್ಕೋಬೇಕು. ಅದಕ್ಕೆ ದನಕರಗಳನ್ನು ಅವರು ಪೋಷಣೆ ಮಾಡಿಕೊಂಡ್ರೆ ಇದೆಲ್ಲ ಸಾಧ್ಯ ಆಗ್ತದೆ. ಇನ್ನು ಎರೆ ಗೊಬ್ಬರವನ್ನು ಕೂಡ ತಾವೇ ಉತ್ಪಾದನೆ ಕೂಡ ಮಾಡ್ಕೋಬಹುದು. ಎರೆ ಗೊಬ್ಬರ ಮಾರ್ಕೆಟ್ನಲ್ಲಿ ಸಿಗಲ್ಲ, ಸಾಮಾನ್ಯವಾಗಿ ಸಿಕ್ಕರು ಕೂಡ ತುಂಬಾ ಅವರಿಗೆ ಅಧಿಕವಾದಂಥ ಒಂದು ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಎರೆ ಗೊಬ್ಬರವನ್ನು ತಾವು ಉತ್ಪಾದನೆ ಮಾಡ್ಕೋಬಹುದು, ಸಾವಯವ ಗೊಬ್ಬರವನ್ನು ಕೂಡ ಉತ್ಪಾದನೆ ಮಾಡ್ಕೋಬಹುದು. ಇನ್ನು ಹಸಿರೆಲೆ ಗೊಬ್ಬರಕ್ಕೆ ಡಯಾಂಚ ಮತ್ತು ಸಣಬು ಅಂತಕ್ಕಂಥ ಕೆಲವೊಂದು ಈ ಹಸಿರೆಲೆ ಗೊಬ್ಬರವನ್ನು ಕೊಡ್ತಕ್ಕಂಥ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಒಂದು ಬೆಳೆ ಕಟಾವ್ ಆದ ನಂತರ ಒಂದು 20-30 ದಿವಸ ಬಿಟ್ಬಿಟ್ಟು ಈ ನಮಗೆ ಈ ಹಸಿರೆಲೆ ಗೊಬ್ಬರ ಸಣಬು ಮತ್ತು ಡಯಾಂಚವನ್ನು ಹಾಕೊಂಬಿಟ್ಟು ಅವು ಒಂದು ಹಂತಕ್ಕೆ ಬಂದಾಗ ಅದರಲ್ಲೇ ಮುಗ್ಗೊಡಿಬಹುದು ಅವನ್ನು. ಅವು ಕೂಡ ಬಹಳ ಮುಖ್ಯ. ಇನ್ನು ಜೈವಿಕ ಕೀಟನಾಶಕಗಳನ್ನು ಈ ಒಂದು ವಿಶ್ವವಿದ್ಯಾಲಯಗಳ ಪ್ರಯೋಗಾಲಯಗಳಲ್ಲಿ ತಂದುಬಿಟ್ಟು ಅವನ್ನು ಕೂಡ ಅವರು ಬಳಕೆ ಮಾಡ್ಕೊಳ್ತಕ್ಕಂಥ ಬಹಳ ಮುಖ್ಯ ಇಲ್ಲಿ. ಒಳ್ಳೆಯದು ಡಾಕ್ಟರ್ ಎಸ್.ಟಿ. ಎಂಜನಪ್ಪ ಅವರೇ, ಇದುವರೆಗೂ ಸಾವಯವ ಕೃಷಿಯನ್ನು ಮಾಡುವಂಥ ರೈತರು ವಿಶೇಷವಾಗಿ ಜೈವಿಕ ರೋಗನಾಶಕಗಳನ್ನು ಬಳಸಿ ಮಣ್ಣಿನಲ್ಲಿ ಅವುಗಳ ಸಮೃದ್ಧಿಯನ್ನು ಮಾಡೋದ್ರ ಮುಖಾಂತರ ಹಲವಾರು ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ವಿಚಾರ. ಈ ಒಂದು ಹಿನ್ನೆಲೆಯಲ್ಲಿ ರೈತ ಬಾಂಧವರು ರಾಸಾಯನಿಕ ರೋಗನಾಶಕಗಳಿಗೆ ಹೆಚ್ಚಿನ ಒಂದು ಮೊರೆ ಹೋಗಲಿರದೆ ಸಾವಯವ ಕೃಷಿಯನ್ನು ಮಾಡುವಂಥವ್ರು ಹೆಚ್ಚೆಚ್ಚಾಗಿ ಸಾವಯವ ಗೊಬ್ಬರಗಳನ್ನು ಬಳಸೋದು, ಜೈವಿಕ ರೋಗನಾಶಕಗಳನ್ನು ಜೈವಿಕ ಕೀಟನಾಶಕಗಳನ್ನು ಬಳಸಿ ರೋಗ ನಿರ್ವಹಣೆ ಮಾಡಿದರೆ ಖಂಡಿತ ಆ ಒಂದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಸಹ ರೈತರು ಅಳವಡಿಸಿಕೊಂಡ್ರೆ ಯಶಸ್ವಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಸಾವಯವ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಸ್.ಟಿ. ಎಂಜಿರಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ.ಜಿ. ಬಾಲುತ್ತಿ. ಬನ್ನಿ ರೈತ ಬಂಧುವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ ಕೇಳಿ ಮುಂದಿನ ಕಾರ್ಯಕ್ರಮ ಕೇಳೋಣ. और जोखिम से निकल कर फसल आए सुरक्षित हो जाए। फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ರೈತ ಬಂಧುವರೇ, ಈಗ ಕೇಳೋಣ ಪೇಟೆ ಧಾರಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಕ್ವಿಂಟಾಲ್ಗೆ ಹತ್ತಿ ಹೈಬ್ರಿಡ್ 44, ಕನಿಷ್ಠ 8,700 ರೂಪಾಯಿಗಳು, ಗರಿಷ್ಠ 10,700 ರೂಪಾಯಿಗಳು. ನೆಲಗಡಲೆ, ಸೇಂಗಾ, ಗುಂಗುರಿ 4,399 ರೂಪಾಯಿಗಳಿಂದ 5,759 ರೂಪಾಯಿಗಳು. ಈರುಳ್ಳಿ 865 ರೂಪಾಯಿಗಳಿಂದ 1,405 ರೂಪಾಯಿಗಳು. ಭತ್ತ, ಸೋನಮಸರಿ 1,645 ರೂಪಾಯಿಗಳಿಂದ 1,836 ರೂಪಾಯಿಗಳು. ತೊಗರಿ ಕೆಂಪು 7,689 ರೂಪಾಯಿಗಳಿಂದ 7,936 ರೂಪಾಯಿಗಳು. ಇವು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಇತರೆ 2,540 ರೂಪಾಯಿಗಳು. ಭತ್ತ IR 64 2,295 ರೂಪಾಯಿಗಳು. ತೊಗರಿ 3,650 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಭತ್ತ ಕಾವೇರಿ ಸೋನ 1,970 ರೂಪಾಯಿಗಳಿಂದ 2,100 ರೂಪಾಯಿಗಳು. ಭತ್ತ RNR ಹೊಸದು 2,120 ರೂಪಾಯಿಗಳಿಂದ 2,160 ರೂಪಾಯಿಗಳು. ಇನ್ನು ಭತ್ತ ಹಳೆ ಸೋನ ಮಸರಿ 2,224 ರೂಪಾಯಿಗಳಿಂದ 2,340 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರೇ, ನಾಳೆ ದಿನಾಂಕ 7/8/2022 ಅಂತಂದರೆ ರವಿವಾರ, 19 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 26, ಕನಿಷ್ಠ 20°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 85, ಕನಿಷ್ಠ 75% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 27 km ಚಲಿಸುವ ಸಾಧ್ಯತೆ ಇದೆ ಎಂದು ಮಾಹಿತಿಯನ್ನು ಒದಗಿಸಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ರೈತ ಬಾಂಧವರು ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಮುಖ್ಯವಾಗಿ ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಅತಿಯಾಗಿ ನಿಂತಿರುವ ನೀರನ್ನು ಹೊಲಗಳಲ್ಲಿ ಬಸಿ ಗಾಲವಿಗಳ ಮೂಲಕ ನೀರನ್ನು ಹೊರಹಾಕಬೇಕು. ಸತತವಾಗಿ ಮಳೆ ಬೀಳುತ್ತಿರುವಂತಹ ಸಂದರ್ಭದಲ್ಲಿ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ರೈತ ಬಾಂಧವರು ನೋಡ್ಕೋಬೇಕು. ಮಣ್ಣಿನಲ್ಲಿರುವ ತೇವಾಂಶವನ್ನು ಸಂರಕ್ಷಣೆ ಮಾಡಲು ರೈತ ಬಾಂಧವರು ಅಂತರ್ ಬೇಸಾಯ, ಮಲ್ಚಿಂಗ್ ಹಾಗೂ ಕೈಕಳೆ ಮಾಡುವುದರಿಂದ ತೇವಾಂಶವನ್ನು ಸಂರಕ್ಷಣೆ ಮಾಡುವುದರ ಜೊತೆಗೆ ಮಣ್ಣಿನ ತಾಪಮಾನವನ್ನು ಕೂಡ ನಿರ್ವಹಿಸಬೇಕು. ಇನ್ನು ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ಮೇಲು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋ ಬ್ಯಾಕ್ ಸೋಡಿಯಂ 10 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5% SC 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರಿಥೆನೋನಿಲ್ ಕವಚ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಪ್ರತಿ ಎಕರೆಗೆ 400 ಮಿಲಿಲೀಟರ್ ಇಮಾಜಿಫೈಯರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಕೊಡಿಸಿ ಮಣ್ಣಿನಲ್ಲಿ ಬೆರೆಸಬೇಕಾಗ್ತದೆ. ಹೆಸರಿನಲ್ಲಿ ಪೋಷಕಾಂಶದ ಕೊರತೆಯನ್ನು ನೀಗಿಸಲು ರೈತ ಬಾಂಧವರು 19-19-19 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಲೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದು ರೋಗ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟಫಾಸ್ 36 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತಗಳಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸಿಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳಿಗೆ ಬರುವ ಎಂಟಿರೋಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆಯನ್ನು ರೈತ ಬಾಂಧವರು ಹಾಕಿಸಬೇಕು ಮತ್ತು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಯುವುದು ಉತ್ತಮ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದ ಪಕ್ಷದಲ್ಲಿ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಲಾಭವನ್ನು ಮಾಡ್ಕೋಬಹುದು. ಇನ್ನು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಮತ್ತೆ ನಾಳೆ ಭೇಟಿಯಾಗಲ್ಲ. ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ, ಇದೊಂದು ವಾಣಿಜ್ಯ ಪ್ರಕಟಣೆ. ರೇಷ್ಮೆ ಕೃಷಿಯಲ್ಲಿ ಮರ ಪದ್ಧತಿ ಅಳವಡಿಸಿಕೊಳ್ಳಿ, ನೀರಿನ ಉಳಿತಾಯ ಮಾಡಿರಿ ಹಾಗೂ ಅಧಿಕ ಸೊಪ್ಪಿನ ಇಳುವರಿ ಪಡೆಯಿರಿ. ಮರ ಪದ್ಧತಿಯಲ್ಲಿ ಬೆಳೆದ ಹಿಪ್ಪು ನೇರಳೆ ಸೊಪ್ಪಿನ ಗುಣಮಟ್ಟ ಹಾಗೂ ಸೊಪ್ಪಿನ ಇಳುವರಿ ಉತ್ತಮವಾಗಿರುತ್ತದೆ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂಧವರೇ, ಈಗ ಒಂದು ಏಕ್ತಾರಿ ಪದವನ್ನು ಕೇಳೋಣ. ಮರ್ಚೇಡ್ ಗ್ರಾಮದ ಮುದ್ರಂಗ ಹಾಗೂ ಸಂಘಟನೆಗಳಿಂದ ಏಕ್ತಾರಿ ಪದವೊಂದು.